ಹಸಿರುಮನೆ ವಾತಾವರಣದಲ್ಲಿ ಮಾಡಿದಾಗ ಈ ಬಿಸಿಲಿನ ಬೇಗೆಗೆ ತುತ್ತಾಗುವಂತಹ ಒಂದು ಲಕ್ಷಣಗಳು ಕೂಡ ಹತೋಟಿ ಮಾಡಬಹುದು. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ, ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಈಗ ಶಂಕರಪುರದ ಜೀವನ್ ಪೂಜಾರಿ ಅವರ ಮಲ್ಲಿಗೆ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳೋಣ. ಜೀವನ್ ಪೂಜಾರಿ ಅವರೇ ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದ ಅನುಭವ ಮಲ್ಲಿಗೆ ಕೃಷಿಯಲ್ಲಿ ನಿಮ್ದು? ಅಂದ್ರೆ ಹಳೇದು 10 ವರ್ಷದಿಂದ ಗಿಡ ಹಿಂದಿದ್ದಿತ್ತು, ತಂದೆ ತಾಯಿ ನೆಟ್ಟಿದ್ರು, ನಾನೊಂದು 5 ವರ್ಷದಿಂದ ಸ್ಟಾರ್ಟ್ ಮಾಡಿದೆ, ಮತ್ತೆ ಡೆವಲಪ್ ಮಾಡ್ತಾ ಹೋಗಿದ್ದಾಗ. ಈಗ ಬೇರೆ ಹೂವಿನ ಕೃಷಿಗೆ ಹೋಲಿಸಿ ನೋಡಿದ್ರೆ ಮಲ್ಲಿಗೆ ಕೃಷಿಯ ಒಂದು ವಿಶೇಷತೆ ಏನು? ಅಧಿಕ ಲಾಭ ಜಾಸ್ತಿ ಇದೆ. ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು 10 ಗಂಟೆ ತನಕ ಕೆಲಸ, ಮತ್ತೆ ಬೇರೆ ಕೆಲಸ ಸಹ ಮಾಡ್ಕೊಳ್ಬಹುದು ಮಲ್ಲಿಗೆ ಮಾಡ್ಕೊಂಡ್ರೆ. ಚೆಂಡಿಗೆ ಅಥವಾ ಅಟ್ಟೆಗೆ 1,500 ರೂಪಾಯಿವರೆಗೂ ಏರ್ತದೆ, 250-300 ರೂಪಾಯಿಗೂ ಕೂಡ ಇಳಿತದೆ. ಈ ಒಂದು ಬದಲಾವಣೆ ಒಂದು ದಿವಸದಲ್ಲಿಯೂ ಕೂಡ ಆಗ್ತದೆ? ಅದೇ ಬದಲಾವಣೆ ಆಗ್ತದೆ. ಈ ಸಲ ಅಂತೂ ಕಡಿಮೆ ಆಗ್ಲಿಲ್ಲ ರೇಟ್, 300-400 ಅಂದ್ರೆ ಮಿನಿಮಮ್ ಇತ್ತು ಮೊದ್ಲಿಂದ. ಅದೇ ರೀತಿ 2,100 ತನಕ ಆಗಿದೆ ರೈತರಿಗೆ, ಒಂದು ಅಟ್ಟೆಗೆ 2,100 ತನಕ ಆಗಿದೆ. 2,100 ರೂಪಾಯಿ ಆಗುವಾಗ ಅದು ಹೂವೇ ಇರುವುದಿಲ್ಲ? ಇಲ್ಲ, ಹೂ ಇರ್ತದೆ, ಹೂ ಅಲ್ಪ ಸ್ವಲ್ಪ ಕಡಿಮೆ ಇರ್ತದೆ, ಅದು ಬೆಲೆ ಬೆಂಬಲ ಜಾಸ್ತಿ ಇರ್ತದೆ. ಈಗ ಮಲ್ಲಿಗೆ ಗಿಡವನ್ನು ಹೊಸದಾಗಿ ನೆಡುವುದಿದ್ರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೋಬೇಕು? ಅಂದ್ರೆ ನೆಡುವುದಿದ್ರೆ ಮೊದಲೇ ಹೊಂಡ ತೋಡಿ, ಅಂದ್ರೆ ಒಂದು 3 ಫೀಟ್ ಆಗುವಷ್ಟು ಹೊಂಡ ತೋಡ್ಕೊಂಡು. ಎಷ್ಟು ಅಂತರ, ಎಷ್ಟು ಆಳ? ಒಂದು 3-2.5 ತನಕ ಅಗಲ ಫೀಟ್ ಹೊಂಡ ಮಾಡಿ, ಅದಾದ್ಮೇಲೆ ಒಂದು 1 ವಾರ ತನಕ ಬಿಡ್ಬೇಕು ಅದನ್ನ. ಅದು ಬಿಸಿಲಿಗೆ ಅದು ಮಣ್ಣಲ್ಲಿ ಹುಳಿ ಅಂಶ ಎಲ್ಲ ಹೋಗ್ಲಿ ಅಂತ ಬಿಟ್ಟು ನಾನು ಅದೇ ತರ ಮಾಡ್ತಿದ್ದೇನೆ. ಅದಾದ್ಮೇಲೆ ಹೊಡಿ ಗೊಬ್ಬರ ಅದನ್ನೆಲ್ಲ ಹಾಕ್ಬಿಟ್ಟು ಕವರಿಂದ ತೆಗೆದು ಡಿಪ್ ಮಾಡಿ ಮತ್ತೆ ಮಣ್ಣು ಮುಚ್ಚಿ ನೀರು ಹಾಕಿ. ಒಂದೇ ಸಾಲಿನಲ್ಲಿ ಮುಗಿಸ್ಬಿಟ್ರಿ ನೀವು. ಗಿಡವನ್ನ ನಾಟಿ ಮಾಡೋದಕ್ಕಿಂತ ಮೊದಲು ಮಣ್ಣಿನ ಮಟ್ಟವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಿಲ್ಲ. ಗುಂಡಿ 2.5 ಫೀಟ್ ತೆಗೆದ್ರು ಕೂಡ ಮುಚ್ಚಬೇಕಲ್ಲ ಅದನ್ನ? ಹೌದೌದು, 1/2 ಅಂಶ ಒಂದು 1 ಫೀಟ್ ಆಗುವಷ್ಟು ಮಣ್ಣು ಹಾಕಿ, ಅಂದ್ರೆ ಹೊಡಿ ಮಣ್ಣು ಮರಳು ಮಿಶ್ರ ಮಾಡಿ ಹಾಕಿ ಇಡ್ಬೇಕು. ಅದಾದ್ಮೇಲೆ ಗೊಬ್ಬರ, ಹೊಡಿ ಗೊಬ್ಬರವನ್ನೇ ರೆಡಿ ಮಾಡಿ ಇಟ್ಕೊಂಡು, ಪ್ಲಾಸ್ಟಿಕ್ ಇಂದ ಗಿಡ ಬಂದಿರ್ತದಲ್ಲ ಅದನ್ನ ನಾವು ಅರ್ಧದಲ್ಲಿ ಡಿಪ್ ಮಾಡಿ ಮತ್ತೆ ಮಣ್ಣು ಹಾಕಿ ಇದು ಮಾಡ್ಬೇಕಾಗಿ. ಈಗ ಹೊಸ ಗಿಡ, ಚಿಕ್ಕ ಗಿಡ ನೆಡುದು ಒಳ್ಳೇದು, ಸ್ವಲ್ಪ ದೊಡ್ಡ ಗಿಡ ನೆಡುದು ಒಳ್ಳೇದ? ನನ್ನ ಪ್ರಕಾರ ದೊಡ್ಡ ಗಿಡ ನೋಡೋದೇ ಒಳ್ಳೇದು, ಅಂದ್ರೆ ಮತ್ತೆ ಬೇಗ ಇದು ಬರ್ತದೆ. ಆದ್ರೂ ನಾವು ಒಂದು 5-6 ತಿಂಗಳು ಮೇಂಟೈನ್ ಮಾಡ್ಬೇಕು, ಹೊಸ ಚಿಗುರನ್ನೆಲ್ಲ ಚೂಟಿ ತೆಗಿಬೇಕು, ಅದಾದ್ಮೇಲೆ ಅದು ಮತ್ತೆ ಬರ್ತದೆ ಬೇಗ, ಆದಷ್ಟು ಬೇಗ ನಮ್ಗೆ ಆದಾಯ ತೆಗಿಬಹುದು ಅದರಲ್ಲಿ. ಅಂದ್ರೆ ಈಗ ದೊಡ್ಡ ಗಿಡವನ್ನು ನಾಟಿ ಮಾಡೋದ್ರಿಂದ ಏನು ಅನುಕೂಲತೆ ಇದೆ? ಜಾಸ್ತಿ ಫಸಲು ಬರ್ತದೆ, ಆದಷ್ಟು ಬೇಗ ಫಸಲು ಬರ್ತದೆ. ಇದಂದ್ರೆ 5-6 ತಿಂಗಳು ಕಾಯ್ಬೇಕಲ್ಲ ಅಂತ ಸಣ್ಣ ಗಿಡ ಹಾಕಿದ್ರು. ದೊಡ್ಡ ಗಿಡಕ್ಕೆ ರೇಟ್ ಕೂಡ ಜಾಸ್ತಿ ಉಂಟು? ರೇಟ್ ಸಹ ಜಾಸ್ತಿ ಉಂಟು, ಇವಾಗಿಂದು ರೇಟ್ ಜಾಸ್ತಿ ಆಗಿ ಹೋಗಿದೆ ಗಿಡಕ್ಕೆ. ಈಗ ನೀವೇ ಸ್ವತಃ ಗಿಡವನ್ನು ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡ್ತೀರ ಏನಾದ್ರೂ? ಹೌದು, ಅದು ನಾನೇ ಅದು ಕಟಿಂಗ್ ಹಾಕಿ ಗಿಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಹೋದ ವರ್ಷದಿಂದ. ಅದಕ್ಕೆ ಯಾವ ತರ ಪ್ರೊಸೀಜರ್ ಅಂತ, ಕಟಿಂಗ್ಸ್ ಹಾಕಿ ಅದೇ ಮರಳಿಗೆ ಡಿಪ್ ಮಾಡಿ, ಅದಕ್ಕೆ ರೂಟ್ ಹಾರ್ಮೋನ್ ಅಂತ ಸಿಗ್ತದೆ, ಅದ್ರ ಸ್ವಲ್ಪ ಡಿಪ್ ಮಾಡಿ ಕಟ್ಟಿಂಗ್ಸ್ ಮಾಡಿ ಅದ ಒಂದು 10-15 ನಿಮಿಷ ಇಟ್ಟು ನೀರಲ್ಲಿಟ್ಟು ನೀರಿಗೆ ಮಿಕ್ಸ್ ಮಾಡ್ಬೇಕು ಅದು. ಆಮೇಲೆ ಕವರಿಗೆ ಮರಳಿಗೆ ಡಿಪ್ ಮಾಡಿ ಒಂದು 10-15 ದಿನದಲ್ಲಿ ಚಿಗುರು ಬಂದ ಮೇಲೆ ಮತ್ತೆ ಕವರಿಗೆ ಹಾಕಿ ಇದು ಮಾಡ್ತ. ಈಗ ಮಲ್ಲಿಗೆ ಗಿಡದಿಂದ ಅಥವಾ ಮಲ್ಲಿಗೆ ಬಳ್ಳಿಯಿಂದ ಗೆಲ್ಲನ್ನ ಕತ್ತರಿಸುವುದು ಯಾವ ಗೆಲ್ಲನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ್ದು ಬೇಕಿದ್ರು ಆಗ್ತದ? ಇಲ್ಲ, ಒಣಗಿದ ಗೆಲ್ಲನ ಮತ್ತೆ ಸ್ವಲ್ಪ ಕಾಯಿಲೆ ಬಂದ ಗೆಲ್ಲಗಳನ್ನೆಲ್ಲ ಕಟ್ ಮಾಡಿ ಸುಟ್ಟು ಹಾಕ್ಬೇಕು, ಅಂದ್ರೆ ಅಲ್ಲೇ ಹಾಕಿದ್ರು ಮತ್ತೆ ಪ್ರಾಬ್ಲಮ್. ಹಾಗೆ ಅಲ್ಲ, ಈಗ ಗಿಡ ಅಭಿವೃದ್ಧಿ ಮಾಡ್ಲಿಕ್ಕೆ ಚಿಗುರು ಸ್ವಲ್ಪ ಚಿಗುರು ಬಂದದ್ದನ್ನೇ ಕಟ್ ಮಾಡಿ ಹಾಕ್ಬೇಕು, ಅದು ಆದಷ್ಟು ಬೇಗ ಗ್ರೋತ್ ಆಗ್ತದೆ. ಹಾಗೆ ಒಣಗಿದ ಗೆಲ್ಲ ಅಂದ್ರೆ ಕಷ್ಟ, ಸ್ಲೋ ಸ್ವಲ್ಪ, ಬಲಿತ ಗೆಲ್ಲು ಆಗ್ಬಾರ್ದು, ಬಲಿತ ಗೆಲ್ಲು ಬೇಗ ಬರುವುದಿಲ್ಲ. ಚಿಗುರು ಗೆಲ್ಲ ಹಾಕಿದ್ರೆ ಇಮಿಡಿಯೇಟ್ಲಿ ಬರ್ತದೆ ನನ್ನ ಪ್ರಕಾರ. ನಾನು

ಅದಕ್ಕೆ ನಾವು ಸೊಪ್ಪುಗಳನ್ನೆಲ್ಲ ಕುದಿಸಿ ಒಂದ್ ಐದಾರು ದಿನ ಇಟ್ಟರೆ ಕಷಾಯ ಎಲ್ಲ ಸೊಪ್ಪುಗಳು ಸೊಪ್ಪು ಹಾಕ್ತೀರಿ ಅದಕ್ಕೆ? ಅದು ಎಲ್ಲ ಕಾಟ್ ಸೊಪ್ಪುಗಳ ಎಲ್ಲ ಮಿಕ್ಸ್ ಮಾಡಿ ಲೆಕ್ಕಾಚಾರ ಎಲ್ಲ ಸೊಪ್ಪನ್ನು ಕುದಿಸಿ ಅದೊಂದು ಒಂದ್ ಐದಾರು ದಿನ ಬಿಟ್ಟು ಆ ನೀರನ್ನ ಸ್ಪ್ರೇ ಮಾಡ್ತೇವೆ ಎಲೆಗಳಿಗೆಲ್ಲ, ಅದ್ರಲ್ಲಿ ಸ್ವಲ್ಪ ತೋಟಿ ಬರ್ತದೆ. ವಿಶೇಷವಾಗಿ ನೀವು ಈ ಕಾಸರ್ಕಾಯಿ ಇಂಥದ್ದೆಲ್ಲ ಸೊಪ್ಪುಗಳ ಕೈ ಸೊಪ್ಪು ಕಾಟ ಸೊಪ್ಪುಗಳನ್ನೆಲ್ಲ ಕುದಿಸಿ ಅದು ಆ ನೀರನ್ನು ಒಂದು ಐದಾರು ದಿನ ಬಿಟ್ಟು ಅದು ಸ್ಪ್ರೇ ಮಾಡ್ತೇವೆ. ಇಲ್ಲಾಂದ್ರೆ ಅನ್ನ ಬೇಯಿಸಿದ ನೀರುಂಟಲ್ಲ ಆ ತಿಳಿನ ಸಹ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ಪ್ರೇ ಮಾಡ್ತೇವೆ, ಅದರಲ್ಲೂ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ತಿಳಿ ನೀರು ಗಂಜಿ ಆಗ್ತದೆ. ಆಮೇಲೆ ಈಗ ಮೊಗ್ಗು ತಿನ್ನುವಂತಹ ಕೀಟಗಳೆಲ್ಲ ಬರ್ತದಲ್ಲ, ಇದರ ಹತೋಟಿ ಎಲ್ಲ ಹೇಗೆ? ಮೊಗ್ಗನ್ನು ತಿನ್ನಲು ತೂತ ಮಾಡುವಂತದ್ದು ಕತ್ತರಿಸುವಂತದ್ದು ಅದಕ್ಕೆ ನೀಮ್ ಫೈಟರ್ ಅಂತ ಸಿಗ್ತದೆ, ಒಂದು ನೀಮ್ ಫೈಟರ್ ಬೇವಿನ ಎಣ್ಣೆ ಅದು 1 ಲೀಟರ್ಗೆ 3 ml ಹಾಕಿ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ನಾನು ನೀಮ್ ಫೈಟರ್ ಬಿಟ್ಟು ಬೇರೆ ಅಂತ ಯೂಸ್ ಮಾಡಲಿಲ್ಲ ಇದುವರೆಗೂ. ಎಷ್ಟು ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಮಾಡಬೇಕು? ಅದು ವಾರಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬೇಕು, ಅದು ಕಂಟ್ರೋಲ್ ಆಗುತ್ತೆ ಅನ್ಕ, ಅದು ಇಮಿಡಿಯೇಟ್ಲಿ ಕಂಟ್ರೋಲ್ ಆಗುದಿಲ್ಲ, ಅದು ಒಂದು ವಾರ ಒಂದ್ ತಿಂಗಳು ಹೋಗ್ತದೆ ಹಾಗೆ. ಆಮೇಲೆ ಈಗ ಮಲ್ಲಿಗೆ ಕೊಯ್ಲು ಮಾಡುವಂತಹದ್ದು ಮತ್ತೆ ಇದನ್ನ ಮಾಲೆ ಕಟ್ಟಿ ಮಾರಾಟ ಮಾಡ್ತಿರೋ ಅಥವಾ ನೇರ ಮಾರಾಟ ಮಾಡ್ತಿರೋ ಹೇಗೆ? ನಾವು ಕಟ್ಟೆ ನೇರ ಮಾರುಕಟ್ಟೆ ಡೈರೆಕ್ಟ್ ಆಗಿ ನಾವು ಮೊಗ್ಗನ್ನೇ ಮಾರಾಟ ಮಾಡುದ, ಮೊಗ್ಗನ ಕಟ್ಟಿ ಅದನ್ನ ನಾವು ಕಟ್ಟೆ ಕೊಟ್ಟು ಅಲ್ಲಿಂದ ನೇರ ಮಾರುಕಟ್ಟೆ ಡೈರೆಕ್ಟ್. ಈ ಕಟ್ಟೆ ಅಂದ್ರೆ ನೀವು ಹೇಳ್ತಾ ಇರೋದು ಮಂದರ್ತಿ. ಈಗ ದರ ಎಲ್ಲ ಫಿಕ್ಸ್ ಆಗುದು ಹೇಗೆ? ದರ ಫಿಕ್ಸ್ ಮಾಡ್ಲಿಕ್ಕೆ ಒಂದು 4-5 ಜನ ಇದ್ದಾರೆ ಇಲ್ಲಿ ಶಂಕರಪುರದಲ್ಲಿ, ಅವರೇ ಸ್ಟಾರ್ಟ್ ಮಾಡಿ ಅವರೇ ಫಿಕ್ಸ್ ಮಾಡಿ ಒಂದು 11-11 ಹೇಳ್ತಾರೆ. ಆ ಫಿಕ್ಸ್ ಆದ ಇದರಲ್ಲಿ ಅವರು ಒಂದೊಂದು ರೇಟಿಗೆ ಒಂದೊಂದು ಕಮಿಷನ್, ಅಂದ್ರೆ 1,300 ಮೇಲೆ ಇದ್ರೆ 100 ರೂಪಾಯಿ ಕಮಿಷನ್ ತಗೊಳ್ತಾರೆ, ಅದಕ್ಕಿಂತ ಕಡಿಮೆ ಇದ್ರೆ ಕಡಿಮೆ ಹಾಗೆ 50-30 ಆ ತರ ಕಮಿಷನ್ ತಗೊಂಡು ನಮ್ಗೆ ಪಾರ್ಟಿಗೆ ಎಲ್ರಿಗೆ ಕೊಡ್ತಾರೆ. ಮಲ್ಲಿಗೆ ಕಟ್ಟೆಯಲ್ಲಿ ಫಿಕ್ಸ್ ಆದ ದರ ಇಡೀ ಜಿಲ್ಲೆಯಲ್ಲಿ ಸಿಗ್ತದೆ? ಇಡೀ ಜಿಲ್ಲೆಯಲ್ಲಿ ಅದೇ ರೇಟ್ ಇರ್ತದೆ, ಅಂಗಡಿಯಲ್ಲೆಲ್ಲ ಸ್ವಲ್ಪ ವೇರಿಯೇಷನ್ ಇರ್ತದೆ. ಆಮೇಲೆ ಈಗ ಇದನ್ನ ಸಾಗಾಟ ಮಾಡುವಂತಹದ್ದು ಬಸ್ನಲ್ಲೆಲ್ಲ ಸಾಗಾಟ ಮಾಡ್ತೀರಾ ಹೇಗೆ ಇದು? ಮಲ್ಲಿಗೆ ಕಟ್ಟಿದ್ಮೇಲೆ ಸಾಗಾಟ ಬಸ್ಸಲ್ಲೇ ಮಾಡ್ತೇನೆ, ಬಸ್ಸಲ್ಲೇ ಡೈರೆಕ್ಟ್ ಉಡುಪಿಗೆ ಬರ್ತದೆ, ಅಲ್ಲಿಂದ ಕ್ಯಾಚ್ ಮಾಡಿ ತಗೊಳ್ತಾರೆ. ಈಗ ಮಳೆಗಾಲದ ಒಂದು ಇಳುವರಿಗೂ ಬೇಸಿಗೆ ಇಳುವರಿಗೂ ವ್ಯತ್ಯಾಸ ಉಂಟಾ? ಬೇಸಿಗೆಯಲ್ಲಿ ತುಂಬಾ ಆಗ್ತದೆ ಹೂ, ಮಳೆಗಾಲದಲ್ಲಿ ತುಂಬಾ ಕಡಿಮೆ ಅಂದ್ರೆ ಹೂ ಸಿಗುದಿಲ್ಲ. ಮಳೆ ಬಂದ್ರೆ ಗಿಡಗಳದೆಲ್ಲ ಮೊಗ್ಗಲ ಸಣ್ಣ ಸಣ್ಣದಾಗಿ ಇದಾಗ್ತದೆ, ಅದೇ ಬೇಸಿಗೆಯಲ್ಲಿ ಒಳ್ಳೆ ಹೂಗಳು ಬಿಡ್ತದೆ, ರೇಟು ಸ್ವಲ್ಪ ಹೇಗೆ ಡೌನ್ ಆಗ್ತದೆ. ಈಗ ಬೇಸಿಗೆಯಲ್ಲಿ ಎಷ್ಟರ ಮಟ್ಟಿಗೆ ನೀರು ಕೊಡಬೇಕು ಮತ್ತು ಕೊಡುವಂತಹ ವಿಧಾನ ಹೇಗೆ ಅಂದ್ರೆ, ದಿನಕ್ಕೊಮ್ಮೆ ಬೆಳಿಗ್ಗೆ ಒಂದ್ಸಲ ನೀರು ಕೊಟ್ಟರೆ ಸಾಕು. ಬೇಸಿಗೆಯಲ್ಲೂ ಒಂದು ಗಿಡಕ್ಕೆ ಒಂದು 12 ಲೀಟರ್ ಆ ತರ ಒಂದು ಅಂದಾಜು ನಾವು ತುಂಬಿಸಿ ಬಿಡ್ತೇನೆ ಒಂದು ಹಾಗೆ, ಒಂದ್ ದಿನಕ್ಕೆ ದಿನಕ್ಕೊಂದ್ಸಲ, ಅದು ಸಿಕ್ಕಾಪಟ್ಟೆ ಬಿಸಿಲಿದ್ರೆ. ಅದಕ್ಕೆ ಏನಾದ್ರೂ ಡ್ರಿಪ್ಪಿನ ವ್ಯವಸ್ಥೆ ಏನಾದ್ರು ಉಂಟಾ ಅಥವಾ ಹೇಗೆ? ಅಲ್ಲ, ನಾನು ಡ್ರಿಪ್ ಸಹ ಮಾಡ್ಬೋದು, ಒಂದು ಕಡೆ ಡ್ರಿಪ್ ಮಾಡಿದ್ದೇನೆ, ಇನ್ನೊಂದ್ ಕಡೆಯಿಂದ ನಾನು ಪೈಪ್ ಅಲ್ಲೇ ಬಿಡ್ತೇನೆ ಹಳೆ ಗಿಡಗಳಿಗೆಲ್ಲ, ಹೊಸ ಗಿಡಗಳಿಗೆ ಡ್ರಿಪ್ ಮಾಡಿದ್ದೇನೆ. ಅದು ಡ್ರಿಪ್ ಅಲ್ಲೇ ಸ್ವಲ್ಪ ಒಂದ್ ಗಂಟೆ ಅರ್ಧ ಗಂಟೆ ಬಿಟ್ರೆ ಎಲ್ಲ ಸ್ಮಾಲ್ ಫ್ರೀ ಆಗ್ತದೆ. ಏನು ಅನುಕೂಲ ಇದೆ ಡ್ರಿಪ್ನಲ್ಲಿ? ಟ್ರಿಪ್ ಅಲ್ಲಿ ನಮ್ ಕೆಲಸ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತೆ ಅದ್ ತೊಂದ್ರೆ ಬೇಗ ಕೆಲಸ ಆಗ್ತದೆ, ಎಲ್ಲ ಎಲ್ಲ ಎಲ್ಲ ಎಲೆಗಳಿಂದ ಬುಡದಿಂದ ಎಲ್ಲದಕ್ಕೂ ಹೋಗ್ತದೆ. ಒಂದು ಪಾಯಿಂಟ್ ಅಲ್ಲಿ ಡ್ರಿಪ್ ನೀರು ಹನಿ ಕೊಟ್ಟರೆ ಸಾಕಾಗ್ತದೆ ಅಥವಾ 2-3 ಬಿಡಬೇಕು? ಒಂದು ಗಿಡಕ್ಕೆ ಒಂದು ಪಾಯಿಂಟ್, ಅದು ಸ್ಪ್ರೇಯರ್ ತರ ಹಾರ್ತದಲ್ಲ ಆ ತರ ಟ್ರಿಪ್, ಆ ತರ ಸ್ಪ್ರೇಯರ್ ತರ ಹಾರ್ತದೆ ಅದು. ಒಂದ್ ಟ್ರಿಪ್ ಅಂದ್ರೆ ಅಡಿಕೆ ಮರಕ್ಕೆ ಹನಿ ಅಲ್ಲ, ಸ್ಪ್ರೇಯರ್ ತರ ಹಾರ್ತದೆ ಹೀಗೆ ರೌಂಡ್. ಆಮೇಲೆ ಕಳೆ ನಿರ್ವಹಣೆ ಎಲ್ಲ ಹೇಗೆ? ಕಳೆ ನಾವು ಕಳೆ ಬರದೇ ಕೀಳ್ತಾ ಇರ್ತೇವೆ, ಅದಕ್ಕೆ ಬೇರೆ ಅಂತ ಇಲ್ಲ, ಸಣ್ಣ ಸಣ್ಣದಿರುವಾಗಲೇ ಕಿತ್ತು ತೆಗಿತೇವೆ. ಒಂದ್ ದಿನ ಹೂ ಕೊಯ್ಯುವಾಗ್ಲೂ ಬುಡ ನೋಡ್ತಾ ಇರ್ತೀವಲ್ಲ, ಒಂದ್ ಸಣ್ಣ ಪುಟ್ಟದ್ದು ಕಿತ್ತು ಬಿಸಾಕ್ತೇವೆ, ಮತ್ತ ವಾರದಲ್ಲಿ ಒಂದಿನ ಅದು ಕ್ಲೀನ್ ಮಾಡ್ಲಿಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡ್ತೇವೆ ಮಲ್ಲಿಗೆ ಗಿಡದ ಹತ್ರ. ಈಗ ವಾರ್ಷಿಕವಾಗಿ ನೋಡಿದ್ರೆ ನಿಮಗೆ ಇದು ಹೆಚ್ಚು ಲಾಭದಾಯಕ ಅಂತ ಅನಿಸ್ತದೆ, ಮತ್ತೆ ಎಷ್ಟು ಖರ್ಚು ಬರ್ತದೆ ಮಲ್ಲಿಗೆ ಕೃಷಿಗೆ? ಮಲ್ಲಿಗೆ ಲಾಭದಾಯಕವೇ, ಖರ್ಚು ಅಂದ್ರೆ ನಮ್ಮ ಲೈಫ್ ಸಾಗಿಸ್ಬೋದು, ಒಬ್ಬರ ಜೀವನವನ್ನು ಸಾಗಿಸ್ಬೋದು, ಒಂದು ಸಣ್ಣ ಜಾಗದಲ್ಲಿ ಒಂದು ಕುಟುಂಬವನ್ನು ಸಾಗಿಸ್ಬೋದು, ಅಷ್ಟು ಒಳ್ಳೆ ಆದಾಯ ಸಿಗ್ತದೆ ಅದರಲ್ಲಿ. ಈಗ ಒಬ್ಬರೇ ನಿರ್ವಹಣೆ ಮಾಡುದು, ಇದ್ರೆ ಎಷ್ಟು ಗಿಡಗಳನ್ನು ನಿರ್ವಹಣೆ ಮಾಡಬಹುದು? 50 ಗಿಡ ಸಹ ಮಾಡ್ಬೋದು, ಒಬ್ಬರೇ 50 ಗಿಡ ಸಹ ಮಾಡ್ಬೋದು, ಇನ್ಕಮ್ ಒಂದು 20,000 30,000 ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಗಿಡ ಆದ್ಮೇಲೆ 20,000 ಸಹ ತಕೊಂಡಿದ್ದಾರೆ ಗಿಡದಲ್ಲಿ. ಮನೆಯವರೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದು ಒಳ್ಳೇದು. ನಮ್ಮ ಮನೆಯಲ್ಲಿ ಆಚೆ ಆಚೆ ಕಮ್ಮನ ಮನೆಯವರೆಲ್ಲ ಬಂದು ಕೋಆಪರೇಟ್ ಮಾಡಿ ತೆಗಿತಾರೆ. ಕೊಯ್ಲಿಗೆ ಬರ್ತಾರೆ, ಶಾಲೆಗೆ ಹೋಗೋ ಮಕ್ಕಳು ಸಹ ಹೂ ಕಟ್ಟಿ ಹೋಗ್ತಾರೆ ಅವರಿಗೆ, ಅವರಿಗೆ ಒಂದು ಬಸ್ಸಿಗೆ ಹಾಕೋ ಖರ್ಚೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಬಹಳ ಸಂತೋಷ. ಜೀವನ್ ಪೂಜಾರಿ ಅವರೇ, ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ರಿ, ಇದರಿಂದ ಲಾಭದಾಯಕವಾಗಿ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಎನ್ನುವಂತ ಒಂದು ಅನುಭವದ ಮಾತನ್ನು ಕೂಡ ಹೇಳಿದ್ರಿ, ತುಂಬಾ ಧನ್ಯವಾದ, ನಮಸ್ಕಾರ. ಇದುವರೆಗೆ ಶಂಕರಪುರದ ಜೀವನ್ ಪೂಜಾರಿ ಅವರ ಮಲ್ಲಿಗೆ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 36,000 ರಿಂದ 50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 36,500 ರಿಂದ 47,500 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 27,500 ರೂಪಾಯಿಯಿಂದ 29,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500 ರಿಂದ 10,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 25,000 ರಿಂದ 30,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 20,000 ರಿಂದ 25,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,350 ರಿಂದ 5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 3,500 ರಿಂದ 4,100 ರೂಪಾಯಿಗಳು, IR8 ಕ್ವಿಂಟಲ್ಗೆ 3,450 ರಿಂದ 4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 2,150 ರಿಂದ 2,400 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,200 ರಿಂದ 5,000 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಲ್ಗೆ 4,400 ರಿಂದ 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲ್ಗೆ 4,500 ರಿಂದ 5,200 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 19,000 ರಿಂದ 30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 13,000 ರಿಂದ 67,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 3,500 ರಿಂದ 4,500 ರೂಪಾಯಿಗಳು, ಕದಳಿ 6,000 ರಿಂದ 7,000 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 5,000 ರಿಂದ 6,000 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಲ್ಗೆ 6,500 ರಿಂದ 7,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು, ಪಿ ಸುಶೀಲ ಹಾಡಿರುವ ಶೇಷಚಂದ್ರ ಅವರ ರಚನೆಗಳು. ಕಿರುದ್ವೀಪವೆನಿಸಿ ನಿನ್ನ ನಾಮೋಚ್ಚಾರ ನಲಿವ ಚೇತನ ದಲೆಯ ಮಹಾಪೂರ ಮೈನವಿರೇಳಿಸುವ ನಿನ್ನ ಓಂಕಾರ ಮೋಹವೊಕ್ಕಿಸಿದೆ ನಿನ್ನ ನಾಮ ಝೇಂಕಾರ ಅವರದೇ ಧ್ವನಿಯಲ್ಲಿ ಶೇಷಚಂದ್ರರ ಮತ್ತೊಂದು ರಚನೆ. ವೇದನಾದ ಪ್ರಿಯ ಶಿವ ಶಂಕರ ಮೋದವೀವ ಹರ ಹರ ರಾಮೇಶ್ವರ ವೇದನಾದ ಪ್ರಿಯ ಶಿವ ಶಂಕರ ಗಣಪತಿ ಪಿತ ಶಿವ ಮಂತ್ರವ ಜಪಿಸುತ್ತ ರಾಮೇಶ್ವರಗೆ ನಮಿಸುವ ಗಣಪತಿ ಪಿತ ಶಿವ ಮಂತ್ರವ ಜಪಿಸುತ್ತ ಗುಣದ ಮಹಾಗಣಿ ರಾಮೇಶ್ವರಗೆ ನಮಿಸುವ ಢಣ ಢಣ ಢಣ ಢಣ ಢಣ ಢಣ ಢಣ ಢಮರುಗ ಧ್ವನಿಸುವ ಗಣಗಳ ನೊಡನಿರುವ ಶಿವನಿಗೆ ಮಣಿಯುವ ವೇದನಾದ ಪ್ರಿಯ ಶಿವ ಶಂಕರ ಸದಾಶಿವ ಪಾಟೀಲ್ ಹಾಡಿರುವ ಸ್ವತಂತ್ರ ಸಿದ್ದಲಿಂಗೇಶ್ವರ ಅವರ ರಚನೆ. ಶಿವಭಕ್ತರ ನಡೆ ಶುದ್ಧ ನುಡಿ ಶುದ್ಧ ಶಿವಭಕ್ತರ ನೋಟ ಶುದ್ಧ ಮಾಟ ಶುದ್ಧ ಶಿವಭಕ್ತರ ನಡೆ ಶುದ್ಧ ನುಡಿ ಶುದ್ಧ ಶಿವಭಕ್ತರ ನಡೆ ಶುದ್ಧ ನುಡಿ ಶುದ್ಧ ಶಿವಭಕ್ತರ ನೋಟ ಶುದ್ಧ ಮಾಟ ಶುದ್ಧ ಶಿವಭಕ್ತರ ನೋಟ ಶುದ್ಧ ಮಾಟ ಶುದ್ಧ ಶಿವಭಕ್ತರ ನೆನಹು ಶುದ್ಧ ಪ್ರಾಣ ಶುದ್ಧ ಶಿವಭಕ್ತರ ನೆನಹು ಶುದ್ಧ ಪ್ರಾಣ ಶುದ್ಧ ಶಿವಭಕ್ತರ ನಡೆ ಶುದ್ಧ ನುಡಿ ಶುದ್ಧ ಶಿವಭಕ್ತರ ನಡೆ ಶುದ್ಧ ನುಡಿ ಶುದ್ಧ ಇದು ಕಾರಣ ಶಿವಭಕ್ತರನೇ ಶಿವನೆಂದು ನಂಬುವುದು ನಂಬಿದವರು ಶಿವನಪ್ಪುದು ತಪ್ಪದು ನಿಜ ಗುರು